ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಕೇಂದ್ರ ಪ್ರಕಟಣೆ. ನನ್ನ ತಂದೆ ಯಾವಾಗ್ಲೂ ನನಗೆ ಹೇಳುತ್ತಿದ್ದರು, ವ್ಯಕ್ತಿ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ಅಲ್ಟ್ರಾಟೆಕ್. ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಆರೋಗ್ಯ ಕರ್ನಾಟಕ, ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14 ನಾಟಕ ಸರ್ಕಾರ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ್ ಕಿ ಲತ್ ಲಿಯಾನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹಿ ಛೋಡೆ. ಕಾಲ್ ಕರೇ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ನಿಮ್ಮ ಬ್ಯಾಂಕ್ ಅಥವಾ NBFC ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್. ಯೋರ್ ಪರ್ಫೆಕ್ಟ್ ಒಳ್ಳೇ ಗಜಕರ್ಣ ಫೈ ಬಾಲ್ ಕೆಸರು ಹುಣ್ಣ ಫೈ ಬಾಲ್ 80 ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ನಿಮ್ಮ ಡೆಬಿಟ್ ಕಾರ್ಡ್ ಯಾರಿಗೂ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಸಂದೇಶವನ್ನು ಕೊಡಲಾಗಿದೆ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ, ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಸಂಪರ್ಕಿಸಿರಿ. ಕ್ಯಾನ್ಸರ್ ಆಸ್ಪತ್ರೆ 0835429703. ಹೃದಯ ರೋಗ ಆಸ್ಪತ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮೀರಜ್. ಕಾಲ್ 9423480707. ಷರತ್ತುಗಳು ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಸರ್ ಸಚಿನ್ ಕುಮಾರ್ ನಂದಿಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಶರಣಬಸವ್ ಚೋಳಿನ್. ಆಗ್ಲಿ ಅಥವಾ ತೋಟಗಾರಿಕಾ ಉತ್ಪನ್ನಗಳಾಗ್ಲಿ, ನಾವು ಮಾಡುವಂತಹ ಪರಿಶ್ರಮ ಸಾರ್ಥಕ ಹೋಗೋದು ಯಾವಾಗಂದ್ರೆ ಅದಕ್ಕೆ ಉತ್ತಮ ಮಾರುಕಟ್ಟೆ ಬಂದಾಗ. ಒಳ್ಳೆ ಮಾರುಕಟ್ಟೆ ಬರಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದ ಕೆಲವೊಂದಿಷ್ಟು ಮರಗಳನ್ನ ಯಾವ ಕಾಲಕ್ಕೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚು ಒಂದು ಮಾಹಿತಿ ಬೇಕಾಗುತ್ತೆ. ಇದಕ್ಕೆ ಕೃಷಿ ಅರ್ಥಶಾಸ್ತ್ರದ ಸಹಾಯನತೆ, ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರಿದ್ದಾರೆ. ಯಾಕಂದ್ರೆ ಇವತ್ತು ಕೃಷಿಯ ಮಾರುಕಟ್ಟೆ, ಅದರಿಂದನೇ ನಮ್ಮ ಒಂದು ಆದಾಯದ ಬೆನ್ನೆಲುಬು. ಆ ನಿಟ್ಟಿನೊಳಗೆ ನಾವು ವಿಸ್ತಾರಗಳು ಹೇಗಿರುತ್ತೆ, ರಫ್ತು ಉತ್ಪನ್ನಗಳನ್ನು ಆಯ್ಕೆ ಮಾಡೋದು ಹೆಂಗೆ, ಮಾರುಕಟ್ಟೆಯನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಖರೀದಿದಾರರ ಆಯ್ಕೆ ಹತ್ರ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ಈ ಕುರಿತಂತೆ ವಿಸ್ತೃತವಾದ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಸಚಿನ್ ಕುಮಾರ್ ನಂದಿ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ರೈತ ಬಾಂಧವರಿಗೆ ಈ ಮಾರುಕಟ್ಟೆ ನಾವು ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ, ಇದರ ಬಗ್ಗೆ ಪ್ರಥಮ ಮಾಹಿತಿಯನ್ನು ಕೊಡಬಹುದಾ? ಇವತ್ತಿನ ಒಂದು ನಮ್ಮ ಚರ್ಚೆಯ ಪ್ರಮುಖ ಉತ್ಪನ್ನಗಳನ್ನ ಯಾವುದೇ ಬೇರೆ ದೇಶಗಳಿಗೆ ಭೂಮಾರ್ಗವಾಗಲಿ ಅಥವಾ ಜಲಮಾರ್ಗ ಅಥವಾ ವಾಯುಮಾರ್ಗಗಳ ಮುಖಾಂತರ ಕಾನೂನಾತ್ಮಕವಾದ ಹಣಕಾಸಿನ ವಹಿವಾಟಿನೊಂದಿಗೆ ಬೇರೆ ದೇಶಗಳಿಗೆ ಕಳಿಸುವಂತಹ ಉತ್ಪಾದನೆಯಲ್ಲಿ ಭಾರತ ಅಗ್ರ ಸ್ಥಾನದಲ್ಲಿರುವಂತಹ ರಾಷ್ಟ್ರ. ಚೀನಾ ದೇಶವನ್ನ ಹೊರತುಪಡಿಸಿದರೆ ಬಹುತೇಕನೆಯಲ್ಲಿ ಮುಂಚೂಣಿಯಲ್ಲಿ ಇದ್ರೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಇತರೆ ದೇಶಗಳ ಹೋಲಿಕೆಯಲ್ಲಿ ನಮ್ಮ ರಫ್ತು ಸೀಮಿತವಾಗಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಭಾರತದ ಕೃಷಿ ಹಾಗೂ ಬೇಡಿಕೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಉತ್ಪಾದಕರಾಗಿರುವುದನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಿದ್ದೇ ಆದರೆ ದೇಶದ ಆರ್ಥಿಕ ಅದು ಏನು ದೇಶದ ಒಂದು ಸಾಕಷ್ಟು ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಪೂರ್ವಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ಈ ಒಂದು ರಫ್ತು ಅವಕಾಶಗಳ ಬಗ್ಗೆ ಪಡೆದಿದೆ ಮತ್ತೆ ರಫ್ತು ಮಾಡೋ ಅವಕಾಶ ನಮಗಿದ್ದಾಗ ಖಂಡಿತವಾಗಿ ಕೂಡ ಲಾಭದ ಒಂದು ಹೆಚ್ಚುಗಾರಿಕೆ ತುಂಬಾ ಚೆನ್ನಾಗಿರಬೇಕಾಗ್ತದೆ. ಮತ್ತು ಹಾಗೇನೆ ಸಾಕಷ್ಟು ರೈತ ಬಾಂಧವರು ಕೂಡ ದೊಡ್ಡ ದೊಡ್ಡ ರೈತರು ರಫ್ತು ಅವಕಾಶಗಳನ್ನ ಪಡೆದಿವೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡಿಕೊಡಬಹುದಾ? ರಫ್ತು ಅವಕಾಶಗಳಿಗಿಂತ ಮುಂಚೆ ನಾನು ಒಂದು ವಿಷಯನ ಹೇಳಕ್ಕೆ ಇಚ್ಛೆಪಡಬೇಕಾಗ್ತದೆ. ಸೊ ಆ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಿ ಅವಕಾಶಗಳ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಎಲ್ಲರಿಗೂ ತಿಳಿದಂತೆ ಯಾವುದೇ ದೇಶದ ರಫ್ತು ಅಥವಾ ಆಮದು, ಅದೇ ರೀತಿ ಭಾರತದ ರಫ್ತು ಅಥವಾ ಆಮದು ಕೂಡ ನಮ್ಮ ಭಾರತದ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆ 1992 ಅನುಗುಣವಾಗಿ ಹಾಗೂ ಈ ಒಂದು ನಮ್ಮ ದೇಶದಲ್ಲಿ ಯಾರಾದರೂ ರಫ್ತುದಾರರಾಗಬೇಕು ಅಥವಾ ರೈತರು ರಫ್ತು ಮಾಡಬೇಕು ಅಂತಂದ್ರೆ ಈ ನಾನು ಕೆಳಗಡೆ ತಿಳಿಸುತ್ತಿರುವಂತಹ ಕ್ರಮಗಳನ್ನ ಕಡ್ಡಾಯವಾಗಿ ಅವರು ಪಾಲಿಸಬೇಕಾಗ್ತದೆ. ಮೊದಲನೇದಾಗಿ ಒಂದು ಏಕಸ್ವಾಮ್ಯದ ಸಂಸ್ಥೆ ಆಗಿರ್ಬೋದು ಅಥವಾ ಪಾಲುಗಾರಿಕೆ ಸಂಸ್ಥೆ ಆಗಿರ್ಬೋದು ಅಥವಾ ಸೊ ಮೊದಲು ನಾವು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು. ನಂತರ ಈ ಸಂಸ್ಥೆಯ ಹೆಸರಿನಲ್ಲಿ ಒಂದನ್ನ ಕೈಗೊಳ್ಳಕ್ಕೆ ಸಮರ್ಥವಾಗಿರುವಂತಹ ಬ್ಯಾಂಕ್ ಆಗಿರ್ಬೋದು. ಅದಾದ ನಂತರ ನಮ್ಮ ಆದಾಯ ತೆರಿಗೆ ಇಲಾಖೆ ಸಂಸ್ಥೆಯ ಹೆಸರಿನಲ್ಲಿ ಅತ್ಯಂತ ಪ್ರಮುಖವಾಗಿ ಇದು ಪ್ರಮುಖವಾದ ಅಂಶ, ಸಂಸ್ಥೆಯ ಹೆಸರಿನಲ್ಲಿ ಪ್ರಧಾನ ನಿರ್ದೇಶಕರು ವಿದೇಶಿ ವ್ಯಾಪಾರ ಡೈರೆಕ್ಟರ್ ಜನರಲ್ ಫಾರಿನ್ ಟ್ರೇಡ್ DGFT ಅಂತ ನಾವೇನು ಕರಿತೀವಿ ಅವರು ಇದನ್ನ ಪಡಿಬೇಕಾಗ್ತದೆ. ಇದು ಯಾವುದೇ ಆಮದು ಮತ್ತು ರಫ್ತಿಗೆ ಕಡ್ಡಾಯವಾಗಿ ಬೇಕಾದಂತಹ ಒಂದು ಕೋಡ್ ಸಂಖ್ಯೆ. ಈ ಕೆಲವೊಂದು ಅಂಶಗಳನ್ನು ನಾನು ತಿಳಿಸಿದಂತ 5 ಅಂಶಗಳನ್ನ ನೀವು ಪಾಲಿಸಿದ್ದೇ ಆದರೆ ನೀವು ರಫ್ತು ಒಂದು ಸಂಸ್ಥೆ ಮಾತ್ರ ರಫ್ತು ಮಾಡಲಿಕ್ಕೆ ಸಾಧ್ಯ, ಮತ್ತೆ ಅವಕಾಶಗಳು ಕೂಡ ವಿಫಲವಾಗಿವೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದೆ. ಉತ್ಪನ್ನಗಳನ್ನು ರಫ್ತು ಮಾಡಿದ್ರೆ ನಾವು ಲಾಭ ಆಗ್ತದೆ ಅನ್ನೋದನ್ನ ಸಂಸ್ಥೆಗಳು ನಮ್ಮ ಈ ರಫ್ತುದಾರರು ತಿಳ್ಕೋಬೇಕಾಗ್ತದೆ. ಆ ರೀತಿ ನೋಡ್ತೇನೆ, ಯಾಕಂತಂದ್ರೆ ನಾವು ಯಾವ ಉತ್ಪನ್ನಗಳನ್ನ ಬೆಳೆದಿರ್ತೀವಿ ಅವನ್ನ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡೋಕೆ ಅಷ್ಟೊಂದು ಅವಕಾಶ ರಫ್ತು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಿಂದ ಕರ್ನಾಟಕದಲ್ಲಿ ಬೆಳೆದ ಬೀನ್ಸ್ ಆಗಿರಬಹುದು, ಹಾಗಲಕಾಯಿ, ಮಿಡಿಸವತೆ, ಹಸಿಮೆಣಸಿನಕಾಯಿ, ಮಸಾಲೆ ಪದಾರ್ಥಗಳಿಗೆ ವಿದೇಶಿಗಳು ಇವುಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಯಾಕಂದ್ರೆ ನಾವು ಬೆಳೆದಂತ ಎಲ್ಲ ಬೆಳೆಗಳನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಿಷನ್ಸ್ ಆಗಿರಬಹುದು, ಆ ನಿರ್ದಿಷ್ಟ ಮಾನದಂಡಗಳಿಗೆ ನಾವು ಸರಿದೂಗಿದ್ರೆ ಮಾತ್ರ ನಾವು ಆ ಉತ್ಪನ್ನಗಳನ್ನ ಆಯಾ ದೇಶಗಳಿಗೆ ರಫ್ತು ಮಾಡಕ್ಕೆ ಸಾಧ್ಯವಾಗ್ತದೆ, ಇಲ್ಲಾಂತಂದ್ರೆ ಅದು ಸಾಧ್ಯ ಆಗಲ್ಲ. ಡಾಕ್ಟರ್, ಸಾಧ್ಯ ಇದೆ ಯಾಕಂದ್ರೆ ಇವತ್ತು ಗೂಗಲ್ ಇರೋದ್ರಿಂದ, ಅಂದ್ರೆ ಸಾಕಷ್ಟು ತಜ್ಞರು ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾತ್ರ ಮಾಡ್ತಿರ್ಬೇಕಿದ್ರೆ ಉತ್ಪನ್ನಗಳು ಯಾವ ಹೋದ್ರೆ ಅವರಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನ ತಿಳ್ಕೊಳಕ್ ಸಾಧ್ಯ ಆದ್ರೆ ಮಾತ್ರ ಲಾಭದ ಹರಿದ್ದಾರು ಹೇಗಿದ್ದಾರೆ, ಫೈನಾನ್ಸಿಯಲ್ ಸೆಕ್ಯೂರಿಟೀಸ್ ಏನು, ಈಗ ಯಾವ ಖರೀದಾರಿಗೆ ನಾವು ಕೊಟ್ರೆ ನಮಗೆ ಇದರೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದಾ ಡಾಕ್ಟರ್ ಸಚಿನ್ ಕುಮಾರ್ ಅವರೇ? ಈಗ ಮಾರುಕಟ್ಟೆಗಳ ಆಯ್ಕೆ ಅಂದ್ರೆ ಈಗಾಗಲೇ ಹೇಳಿದಂಗೆ ದೇಶಗಳ, ಯಾಕಂದ್ರೆ ಈ ಮಾರುಕಟ್ಟೆಗಳ ಆಯ್ಕೆ ಮಾಡುವಾಗ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇತರ ದೇಶಗಳಿಂದ ಯಾವ ತರ ಸ್ಪರ್ಧೆ ಇದೆ, ಅದು ಗುಣಮಟ್ಟದ ವಿಚಾರದಲ್ಲಾಗಿರ್ಬೋದು ಅಥವಾ ಬೆಲೆ ವಿಚಾರದಲ್ಲಾಗಿರ್ಬೋದು, ಅದನ್ನ ಹಾಗೂ ಪಾವತಿ ವಿಧಾನಗಳು ಯಾವ ತರ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪಾವತಿಯ ಒಂದು ವ್ಯವಸ್ಥೆ. ನಾವು ರಫ್ತು ಮಾಡಬೇಕಾದ್ರೆ ಸರ್ಕಾರದಿಂದ ವಿಶೇಷವಾದ ರಿಯಾಯಿತಿಗಳು, ಸಾಲ ಸೌಲಭ್ಯಗಳು ಕೂಡ ಇರ್ತವೆ. ಸೊ ಇವನ್ನೆಲ್ಲ ಬಿಟ್ಟು ಆಯ್ಕೆಯನ್ನ ಮಾಡಬೇಕಾಗ್ತದೆ. ಹಾಗೂ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಿಂದ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ತಾರೆ ಅಂತ ಪ್ರಮುಖವಾದ ರಾಷ್ಟ್ರಗಳಂತಂದ್ರೆ UAE ಹಾಗೂ ನಮ್ಮ ನೆರೆಹೊರೆ ರಾಷ್ಟ್ರಗಳಾದಂತ ನೇಪಾಳ, ಸೌದಿ ಅರೇಬಿಯಾ, ಈ ಎಲ್ಲ ರಾಷ್ಟ್ರಗಳಲ್ಲಿ ನಾವು. ಸೊ ಇದೊಂದು ಮಾರುಕಟ್ಟೆಗಳ ಆಯ್ಕೆ, ಇದನ್ನ ಬಹಳ ವಿಚಾರ ವಿನಿಮಯದಿಂದ ನಾವು ಮಾಡ್ಕೊಳ್ಬೇಕಾಗ್ತದೆ. ಮಾರುಕಟ್ಟೆಯ ಒಬ್ಬರಾರು ಖರೀದಿದಾರರು ಬೇಕಾಗ್ತಾರೆ. ಒಬ್ಬ ವ್ಯಕ್ತಿಯನ್ನ ನಾವು ಅಥವಾ ಇನ್ನೊಂದು ಸಂಸ್ಥೆಯನ್ನ ನಾವು ಅಲ್ಲಿ ನಮ್ಮ ಖರೀದಿಗಾಗಿ ಕೆಲಸನೇ ಅಂತ ಹೇಳ್ಬಹುದು. ಯಾಕಂದ್ರೆ ಇದಕ್ಕೂ ಕೂಡ ನಾವು ಬಹಳಷ್ಟು ವಿಚಾರ ಮಾಡಿ ನಾವು ಖರೀದಿದಾರನ್ನ ಆಯ್ಕೆ ಮಾಡಬೇಕಾಗ್ತದೆ. ಸಂಸ್ಥೆಯ ವಿವರಗಳು ಹಾಗೂ ಉತ್ಪನ್ನದ ವಿವರಗಳು ಹಾಗೂ ನಮ್ಮ ಉತ್ಪನ್ನಗಳ ಬೆಲೆ ವಿವರಗಳು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ. ಇದರಿಂದ ಏನಾಗ್ತದೆ, ಅಂತಾರಾಷ್ಟ್ರೀಯ ಖರೀದಿದಾರರುಗಳನ್ನ ನಾವು ಸರಳವಾಗಿ ಪ್ರಮೋಷನ್ ಕೌನ್ಸಿಲ್ಸ್ ಏನಿರ್ತವೆ, ರಫ್ತು ಉತ್ತೇಜಕ ಮಂಡಳಿಗಳು ಅವು ಖರೀದಿದಾರರು ಮತ್ತು ಮಾಸ್ಟರ್ ಪ್ರದರ್ಶನಗಳನ್ನು ಕೂಡ ಏರ್ಪಡಿಸಿರ್ತವೆ. ಅಂತಹ ಪ್ರದರ್ಶನಗಳಲ್ಲಿ ಅಥವಾ ಮೇಳಗಳಲ್ಲಿ ನಾವು ಭಾಗಿಯಾಗಿ ಖರೀದಿದಾರರಿಗೆ ಮನದಟ್ಟು ಮಾಡುವುದರ ಮೂಲಕ ನಾವು ಒಂದು ಖರೀದಿದಾರರನ್ನ ನಮ್ಮತ್ತ ಆಕರ್ಷಣೆ ಮಾಡಬಹುದು, ನಮ್ಮ ರಫ್ತುದಾರರಿಗೆ ಸಹಾಯ ಮಾಡ್ತವೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ ಅವರೇ, ತುಂಬಾ ಉತ್ಪೂರ್ವಕವಾಗಿ ಮಾಹಿತಿ ನೀಡ್ತಾ ಇದ್ದೀರಾ. ಒಂದು ಬೆಲೆ ನಿಗದಿ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ನಮ್ಮ ರೈತರಿಗೂ ಕೂಡ ಲಾಭದಾಯಕ ಆಗಿರಬೇಕು, ಮತ್ತೆ ಮಧ್ಯವರ್ತಿ ಒಂದು ಸರಿಯಾದ ಬೆಲೆ ಬಂದಿರಬೇಕು. ಆ ನಿಟ್ಟಿನೊಳಗೆ ಬೆಲೆ ನಿಗದಿ ಮಾಡುವ ಪದ್ಧತಿ ಹೇಗಿದೆ, ಹೇಗೆ ಬೆಲೆ ನಿಗದಿ ಮಾಡೋದು? ಮಾರುಕಟ್ಟೆಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೀವಿ, ಅಂದ್ರೆ ಯಾವ ದೇಶಕ್ಕೆ ನಮ್ಮ ಉತ್ಪನ್ನ ಕಳಿಸಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ನಮಗೆ ಒಬ್ಬ ಒಳ್ಳೆಯ ಖರೀದಿದಾರರು ಕೂಡ ನಾವು ಅವ್ರನ್ನ ಸಂಪರ್ಕಿಸುತ್ತಿದ್ದೇವೆ. ಇದಾದ ನಂತರ ಏನ್ ಮಾಡ್ಬೇಕಂತ ಆಯ್ಕೆ ಆದ ನಂತರ ನಾವು ಏನ್ ಮಾಡ್ಬೇಕಾಗ್ತದೆ, ರಫ್ತುದಾರರು ನಮ್ಮ ಉತ್ಪನ್ನಗಳ ಮಾದರಿಗಳನ್ನ ಅಂದ್ರೆ ಸ್ಯಾಂಪಲ್, ನೀವು ರಫ್ತುದಾರರಾಗಿದ್ದಲ್ಲಿ ನೀವು ಒಬ್ಬ ಖರೀದಿದಾರರಿಗೆ ಸ್ಯಾಂಪಲ್ ಕಳಿಸ್ತಾ ಇದ್ರಿ ಹೊರದೇಶಕ್ಕೆ. ಸೊ ನೀವು ಫ್ರೀ ಮಾದರಿಗಳನ್ನ ಯಾವುದೇ ಒಂದು ಖರ್ಚಿಲ್ಲದೆ ನೀವು ಕೆಲವೊಂದು ದಾಖಲೆಯನ್ನು ನೀಡಿದ್ದೆ ಆದ್ರೆ ನೀವು ಫ್ರೀ ಆಫ್ ಕಾಸ್ಟ್ ಕಳಿಸಬಹುದು. ಕಷ್ಟಕರವಾದಂತ ವಿಚಾರನೆ ಅಂತ ಹೇಳ್ತೀವಿ. ಇದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಕರಿತೀವಿ. ಯಾಕಂತಂದ್ರೆ ಈ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖರೀದಿದಾರರನ್ನ ಆಕರ್ಷಿಸಬೇಕಾದ್ರೆ ಅಂಶಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅದೇನಪ್ಪಾ ಅಂತಂದ್ರೆ ಬೇರೆ ದೇಶಗಳ ಸ್ಪರ್ಧಿಗಳು ಯಾವ ಬೆಲೆ ಎಳಸನೆ ಅಂತ ಹೇಳ್ಬಹುದು. ಹಾಗೂ ಈ ಬೆಲೆಯನ್ನ ನಿರ್ಧರಿಸುವಾಗ ರಫ್ತುದಾರರು ರಫ್ತಿಗೆ ತಗಲುವಂತ ಎಲ್ಲಾ ವೆಚ್ಚಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದು ಲಾಭದಾಯಕವಾದಂತಹ ಬೆಲೆಯನ್ನ ನಾವು ನಿರ್ಧರಿಸಬೇಕಾದ ನಮ್ಮ ಖರೀದಿದಾರರೊಂದಿಗೆ ವಿಚಾರ ವಿನಿಮಯ ಅಥವಾ ಸಮಾಲೋಚನೆಯನ್ನ ಮಾಡಿಕೊಂಡು ನಮಗೆ ಲಾಭದಾಯಕವಾಗುವಂತಹ ಪಡೆಯುವಲ್ಲಿ ಯಶಸ್ವಿ ಆಗ್ತೇವೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ಈಗ ರಫ್ತುದಾರರಿಗೆ ಹೀಗಾಗಿ ಖರೀದಾರ ಒಂದು ಆಕರ್ಷಣೆ ಮಾಡ್ಕೋಬೇಕಾಗ್ತದೆ. ಆ ಟೈಮ್ ಒಳಗೆ ನಮಗೆ ಈ ಅದು ಖರೀದಾರರ ಒಂದು ಲಕ್ಷ್ಯವನ್ನ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಒಂದು ಕಾಂಪಿಟೆಂಟ್ ಆಗಿ ನಾವು ಮಾರ್ಕೆಟಿಂಗ್ ಮಾಡಬೇಕು. ತುಂಬಾ ಒಂದು ರಿಸ್ಕ್ ಇರುವಂತಹ ಆಕ್ಟಿವಿಟಿ, ಯಾಕಂದ್ರೆ ಹಣಕಾಸಿನ ವ್ಯವಹಾರಗಳು ಇರ್ತವೆ, ಯಾರು ಗೊತ್ತಿರೋದಂತ ವ್ಯಕ್ತಿಯ ಜೊತೆ ಒಂದು ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಅಥವಾ ರಫ್ತು ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾಕಂತಂದ್ರೆ ಸೊ ಈ ಒಂದು ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಪಾವತಿಗೆ ಸಂಬಂಧಿಸಿದಂತೆ ಆಗಿರಬಹುದು ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ನೋಡ್ತೇವೆ. ಆದ್ರಿಂದ ಈ ಅಪಾಯದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಸಹಾಯ ಸೌಲಭ್ಯಗಳನ್ನು ಮಾಡಿಕೊಳ್ಳಲು, ಎಕ್ಸ್ಪೋರ್ಟ್ಗೆ ಬೇಕಾದಂತಹ ಸಾಲ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ರಫ್ತು ಮಾಡೋಕ್ಕಿಂತ ಮುಂಚೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣಕಾಸಿನ ಹಾಗೂ ವ್ಯವಹಾರದಲ್ಲಿ ಬರಬಹುದಾದ ಅಪಾಯಗಳಿಗೆ ನಾವು ಮೊದಲೇ ಇನ್ಶೂರೆನ್ಸ್ ಅನ್ನು ಸಂಸ್ಥೆಯಿಂದ ನಾವು ವಿಮೆಯ ಸವಲತ್ತುಗಳಿದೆ ಆ ಸವಲತ್ತುಗಳನ್ನು ತೆಗೆದುಕೊಂಡು ನಾವು ವಿಮೆಗಳನ್ನು ತೆಗೆದುಕೊಂಡು ಆಗುವ ಸಾಧ್ಯತೆ ಇದ್ದಾಗ ಇನ್ಶೂರೆನ್ಸ್ ಕಂಪನಿ ನಮಗೆ ಆ ನಷ್ಟದ ಒಂದು ಅಂಶವನ್ನ ಮರಳಿ ನೀಡುತ್ತದೆ. ಮತ್ತೆ ಒಂದು ಮತ್ತೆ ಹುಮ್ಮಸ್ಸಿನಿಂದ ಈ ರಫ್ತು ವ್ಯವಹಾರದಲ್ಲಿ ನಾವು ಭಾಗಿಯಾಗಬಹುದು. ರೈತರು ಮುಖ್ಯವಾಗಿ ಇನ್ನೊಂದಂದ್ರೆ ಅಲ್ಲಿ ಒಂದು ಸ್ವಚ್ಛತೆ ಮತ್ತು ಗುಣಮಟ್ಟದ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ನಮ್ಮ ರಫ್ತುದಾರಿಗೆ ಮಾಹಿತಿ ಮಾಡಿಕೊಡಬಹುದಾ? ನಾವು ಈಗಾಗಲೇ ಹೇಳಿದಂಗೆ ಬೇರೆ ದೇಶಗಳಿಗೆ ನಮ್ಮ ಉತ್ಪನ್ನಗಳನ್ನ ರಫ್ತು ಮಾಡ ಅದರ ಸುರಕ್ಷತೆ ದೃಷ್ಟಿಯಿಂದ ಕೆಲವೊಂದು ಪ್ರಮಾಣ ಪತ್ರಗಳನ್ನ ಅವರು ಬೇಡಿಕೆ ಇಟ್ಟಿದ್ದಾರೆ. ಪ್ರಮಾಣ ಪತ್ರವನ್ನ ಪಡೆಯುವುದು ಕಡ್ಡಾಯವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಒಂದೆರಡು ಪ್ರಮಾಣ ಪತ್ರಗಳ ಬಗ್ಗೆ, ಬೇಸಾಯ ಪದ್ಧತಿಗಳ ಪ್ರಮಾಣ ಪತ್ರ, ಅದೇ ರೀತಿ ಕೋಡೆಕ್ಸ್ ಪ್ರಮಾಣ ಪತ್ರ ಅಂತ ಕರಿತೀವಿ. ಈ ಕೋಡೆಕ್ಸ್ ಎಲೆಗಳು ಒಂದು ಗ್ಲೋಬಲ್ ಗ್ಯಾಪ್ ಅಥವಾ ಕೋಡೆಕ್ಸ್ ಪ್ರಮಾಣ ಪತ್ರವನ್ನು ನಾವು ನಮ್ಮ ಉತ್ಪನ್ನಗಳು ಹೊಂದಿದ್ದೆ ಆದ್ರೆ ವಿಶ್ವದ ಯಾವುದೇ ಅವನ್ನು ಸೇರಿದಂತೆ ಯಾವ ದೇಶಕ್ಕೂ ಬೇಕಾದ್ರೆ ನಾವು ನಮ್ಮ ಉತ್ಪನ್ನಗಳನ್ನ ಕಳಿಸಿಕೊಡಬಹುದು. ಅದೇ ಒಂದು ISO ಪ್ರಮಾಣ ಪತ್ರ ಅಂತಿದೆ, ಇನ್ನೊಂದು GS ಪ್ರಮಾಣ ಪತ್ರ ಅಂದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಮಾಣ ಪತ್ರ. ಅವಶ್ಯಕತೆ ತಕ್ಕಂತೆ ಎಲ್ಲ ಗುಣಲಕ್ಷಣ ಗುಣಧರ್ಮಗಳು ಹಾಗೂ ಸುರಕ್ಷತೆಯ ಎಲ್ಲ ಒಂದುಗಳು ಹಾಗೂ ಕೆಲವೊಂದು ಪ್ರೈವೇಟ್ ಒಂದು ಖಾಸಗಿ ಸಂಸ್ಥೆಗಳು ನಮ್ಮ ಉತ್ಪನ್ನಗಳ ವಿಶ್ಲೇಷಣೆ ಮಾಡಿ ಈ ಗ್ರಾಂಡಿಗೆ ತಕ್ಕಂತೆ ಅವರ ಬೇಡಿಕೆಗೆ ತಕ್ಕಂತೆ ನಾವು ಈ ಪ್ರಮಾಣ ಪತ್ರಗಳನ್ನು ನಾವು ಒದಗಿಸಬೇಕಾಗ್ತದೆ. ಕೆಲವು ದೇಶಗಳಲ್ಲಿ ನಾವು ರಫ್ತು ಮಾಡೋಕೆ ಸಾಧ್ಯ ಇದೆ. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ಇಲ್ಲಿಯವರಿಗೆ ಈ ರಫ್ತುದಾರರಿಗೆ ಉತ್ತೇಜನಕವಾಗಿ ಹೇಗೆ, ಯಾಕಂದ್ರೆ ಇವತ್ತು ನಮ್ಮ ಬಾರಿ ದೇಶಗಳಿಗೆ ರಫ್ತಾದ್ರೆ ಲಾಭದ ಪ್ರಮಾಣ ದುಪ್ಪಟ್ಟಾಗುತ್ತೆ, ಹೆಚ್ಚು ಹೆಚ್ಚು ಲಾಭವನ್ನು ಮಾಡಿಕೊಳ್ಬಹುದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ರಫ್ತು ಮಾಡುವವರ ಒಂದು ಸಂಘದ ಜೊತೆಗೆ ಒಂದು ಸಂಬಂಧ, ನಮ್ಮ ದೇಶದ ರಫ್ತು ಹೆಚ್ಚಾಗ್ತದೆ. ಮತ್ತು ನಮ್ಮ ಅದು ತಾವು ಹೇಳ್ತಾ ಇದ್ರಿ ರಫ್ತು ಉತ್ತೇಜಕ ಮಂಡಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರಿ. ಆದ್ರೂ ಕೂಡ ಯಾಕಂದ್ರೆ ಯಾವುದೋ ಒಂದು ಒಂದು ಬೆಲೆ ನಿಗದಿ ಮಾಡೋ ನಿಟ್ಟಿನೊಳಗಾತು ಅಂದ್ರೆ ವಿಶೇಷವಾಗಿ ರಫ್ತುದಾರರು ಸಹ ದೊಡ್ಡ ಪ್ರಮಾಣದೊಳಗೆ ಉತ್ತೇಜಕ ಮಂಡಳಿಗಳು ಅವುಗಳ ಸಹಾಯವನ್ನು ಹೇಗೆ ನಮ್ಮ ಈ ರಫ್ತುದಾರ ತೆಗೆದುಕೊಳ್ಬಹುದು ಹೇಳ್ಬಹುದಾ? ಈ ರಫ್ತು ಉತ್ತೇಜಕ ಮಂಡಳಿಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಭಾರತದ ರಫ್ತುದಾರರಿಗೆ ಅಥವಾ ನಮ್ಮ ಉತ್ಪಾದಕರಿಗೆ ರೈತರಿಗೆ ಯಶಸ್ವಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಅದು ರೈತರಿಗೆ ತರಬೇತಿ ಕಾರ್ಯಕ್ರಮಗಳಾಗಿರಬಹುದು, ರೈತರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವಂತ ವ್ಯವಸ್ಥೆ ಆಗಿರಬಹುದು, ರಿಯಾಯಿತಿಗಳನ್ನು ನೀಡುವಂತಹ ವ್ಯವಸ್ಥೆ ಆಗಿರಬಹುದು, ಹಾಗೂ ಮಾರಾಟಗಾರರಿಗೆ ಒಂದು ಸಂಪರ್ಕ ಕಲ್ಪಿಸುವುದಾಗಿರಬಹುದು. ಈ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಉತ್ತೇಜಕ ಮಂಡಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಇಚ್ಛಪಡ್ತೇನೆ. ಮೊದಲನೇದಾಗಿ ಅಪೇಡಾ, ಇದು ಸಾಕಷ್ಟು ಎಲ್ಲರಿಗೂ ಗೊತ್ತಿರುವ ಸರ್ಕಾರದ ಒಂದು ಸಂಸ್ಥೆಯಾಗಿದೆ. ಅದೇ ರೀತಿ ಕೆಪ್ಯಾಕ್ ಅಂತ ಬಹಳಷ್ಟು ಜನರಿಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಕೃಷಿ ಜಿಎಫ್ಟಿ, ನಾನು ಈಗಾಗಲೇ ಹೇಳಿದಂಗೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಇದು ಕೂಡ ಒಂದು ಪ್ರಮುಖವಾದ ಸಂಸ್ಥೆ. ರಫ್ತು ಮತ್ತು ಆಮದಿಗೆ ಸಂಬಂಧಿಸಿದಂತೆ ಇದೊಂದು ಪ್ರಮುಖವಾದ ಸಂಸ್ಥೆ ಅಂತಾನೆ ನಾವು ಹೇಳಬಹುದು. ಇದು ಸರ್ಕಾರದ ಅಂಗ ಸಂಸ್ಥೆಯಾದಂತಹ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ, VTTC ಅಂತ, ವಿಶ್ವೇಶ್ವರ ಹೊರತುಪಡಿಸಿ ಕಮಾಡಿಟಿ ಬೋರ್ಡ್ಸ್ ಅಂತ ಏನ್ ಕರಿತೀವಿ, ರಬ್ಬರ್ ಬೋರ್ಡ್ ಆಗಿರಬಹುದು, ಕಾಫಿ ಬೋರ್ಡ್ ಆಗಿರಬಹುದು, ಟೀ ಬೋರ್ಡ್ ಆಗಿರಬಹುದು, ತಂಬಾಕವೆ, ಈ ಉತ್ತೇಜನ ಅಂದ್ರೆ ರೈತರಿಗೆ ಹಾಗೂ ಉತ್ಪಾದಕರಿಗಾಗಿರ್ಬೋದು, ರಫ್ತುದಾರರಿಗಾಗಿರ್ಬೋದು, ಉದ್ದಿಮೆದಾರರಿಗಾಗಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ರಫ್ತಿಗೆ ಸಹಕಾರಿಯಾಗುವಂತಹ ಕೆಲಸಗಳನ್ನ ಈ ಸಂಸ್ಥೆಗಳ ಒಂದು ಮಾಹಿತಿಯನ್ನ ನಾವು ಈಸಿಯಾಗಿ ಪಡ್ಕೊಳ್ಬಹುದು. ಡಾಕ್ಟರ್ ಸಚಿನ್ ಕುಮಾರ್ ನಂದಿಮಠ್ ಅವರೇ, ಇಲ್ಲಿ ತನಕ ತುಂಬಾ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಬೆಳೀತಾ ಇರೋ ಸಂದರ್ಭದೊಳಗೆ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರು ಕೂಡ ಉತ್ತಮ ಗುಣಮಟ್ಟ ಬೆಳೀತಾ ಇರೋದ್ರಿಂದ ರಫ್ತು ಅವಕಾಶವನ್ನ ಅವರು ಪಡ್ಕೊಂಡು ಹೆಚ್ಚು ಲಾಭದಾಯಕ ಒಂದು ಕೃಷಿ ಮಾಡೋ ಖರೀದಿದಾರಾಗ್ಲಿ, ಮಾರುಕಟ್ಟೆಗಳನ್ನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನೊಳಗಾಗ್ಲಿ, ಬೆಲೆ ನಿಗದಿ ಸಂದರ್ಭದೊಳಗಾಗ್ಲಿ ಹೇಗೆ ಒಂದು ಸಮನ್ವಯತೆಯಿಂದ ರಫ್ತು ಸಂಸ್ಥೆಗಳು ಕೆಲಸ ಮಾಡಿದ್ರೆ ಲಾಭದಾಯಕವಾಗಿ ನಮ್ಮ ರೈತ ಬಾಂಧವರಿಗೆ, ಆ ಸಂಸ್ಥೆಗಳಿಗೆ ಮತ್ತು ಭಾರತಕ್ಕೆ ಒಂದು ಉತ್ತಮ ವಿದೇಶಿ ವಿನಿಮಯ ದೊರೆತು ನಮ್ಮೆಲ್ಲರ ಆರ್ಥಿಕ ನಂದಿಮಠ್ ಅವರೇ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ತೋಟಗಾರಿಕಾ ಉತ್ಪಾದನೆಗಳ ರಫ್ತು ಉತ್ತೇಜನ ಕುರಿತು ಡಾ ಸಚಿನ್ ಕುಮಾರ್ ನಂದಿಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ್ ಚೋಳಿನ್. ಜನಪದ ಸಂಗೀತ ಕಾರ್ಯದ ಚೌಡ್ಕಿ ಪದ. ಚಕಡೆ ಕೂಡತರ ಚಕಡೆ ಗೋಕಾವಿ ವಸ್ತಿಯ ಮಾಡೆ ಎಂದ ಮುಂದಿನ ಪರಿಸಲ ಕೋಡೆ ವಸ್ತಿಯ ಮಾಡೆ ಎಂದ ಮುಂದಿನ ಪರಿಸಲ ಕೋಡೆ ತನ ಜಳಕ ಚಂದೆ ಓಟ ನಂದಿ ಹಳ್ಳಕ ನಂದಿ ಹಳ್ಳಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಬಾಗ್ ತಾಲೂಕು ನೀಲಜಿಯ ನಾಗವ್ವ ಮಲ್ಲಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ದಾವಣಗೆರೆ ಮಾರುಕಟ್ಟೆ ಸೇಬು 4,500 7,200 ಏಲಕ್ಕಿ ಬಾಳೆಹಣ್ಣು 3,000 to 3,500 ರೂಪಾಯಿಗಳು ಪಚ್ಚಬಾಳೆಹಣ್ಣು 1,500 ಬೀಟ್ರೂಟ್ 3,000 to 3,500 ಹಾಗಲಕಾಯಿ 500 to 2,000 ಬದನೆಕಾಯಿ 1,000 to 1,500 ಗೋರಿಕಾಯಿ 2,000 to 2,500 ಎಲೆಕೋಸು 800 to 1,200 ದಪ್ಪ ಮೆಣಸಿನಕಾಯಿ 6,000 to 7,000 ಕ್ಯಾರೆಟ್ 3,000 to 3,500 ಹೂಕೋಸು 1,800 ನುಗ್ಗೆಕಾಯಿ 4,000 to 5,000 ಹಸಿರು ಮೆಣಸಿನಕಾಯಿ 2,000 ನಿಂಬೆಹಣ್ಣು 1,600 to 2,000 ಕಿತ್ತಳೆ 2,000 ರೂಪಾಯಿಗಳು ಆಲೂಗಡ್ಡೆ 1,800 to 2,200 ರೂಪಾಯಿಗಳು ಮೂಲಂಗಿ 1,000 to 1,500 ರೂಪಾಯಿಗಳು ಹೀರೆಕಾಯಿ 2,800 to 3,200 ಸೀಮೆ ಬದನೆಕಾಯಿ 2,000 ರೂಪಾಯಿಗಳು ತೊಗರಿಕಾಯಿ 3,000 to 3,500 ತೊಂಡೆಕಾಯಿ 2,500 to 3,000 ರೂಪಾಯಿಗಳು ಟೊಮ್ಯಾಟೊ